ಮಾಲೀಕ ದೇವಿಯ ಒರುವೈತಿ ನನಗಣ ಹಾಡುವೆ ಬೇಡ ತನಕ ಕಲಗುರ್ಕಿ ಊರ ಜಾಯಿರ ದೇಶಕ್ಕ ಕಳಕ ದೇವಿಯ ಒರುವೈತಿ ನನಗಣ ಹಾಡುವೆ ಚಂಚನಕ ಕಂದ ಮಾರುತಿ ಕವಿಯು ಬರಿಯ ತನ ದಿನ ದಿನಕ ಕಂದ ಮಾರುತಿ ಕವನ ಬರಿಯ ತನ ದಿನ ದಿನಕ ಹುಣ್ಣಿಮೆಯ ರಾತ್ರಾಗ ಬಿತ್ತಂಗ ನೋಡ ಚಂದ್ರನ ಬೆಳಕ ಹುಣ್ಣಿಮೆಯ ರಾತ್ರಾಗ ಬಿತ್ತಂಗ ನೋಡ ಚಂದ್ರನ ಬೆಳಕ ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಲಕ್ಷ್ಮಿ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಸಚಿವೆ. ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತಹ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ. ಇಂಥ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ, ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ. ನಮಸ್ಕಾರ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ನೀತಿ ಗೆಟ್ಟ ಮಂದಿಯ ಕೂಡ ಮಾತನಾಡಬಾರದು, ನೀತಿ ಗೆಟ್ಟ ಮಂದಿಯ ಕೂಡ ಮಾತನಾಡಬಾರದು, ನೀತಿ ಗೆಟ್ಟ ಮಾನ ಗೆಟ್ಟ ಹೆಣ್ಣಿನ ಕೂಡ ಮಾನಗೆಟ್ಟ ಹೆಣ್ಣಿನ ಕೂಡ ಬಾಳ್ವೆ ಮಾಡಬಾರದು, ನೀತಿ ಗೆಟ್ಟ ಮಂದಿಯ ಕೂಡ ಮಾತನಾಡಬಾರದು, ನೀತಿ ಗೆಟ್ಟ ಮಂದಿಯ ಕೂಡ ಮಾತನಾಡಬಾರದು. ಹೆತ್ತ ತಾಯಿ ತಂದೆಯ ಜೋಡಿ ವಾದ ಹಾಕು ಮಕ್ಕಳಿರಬಾರದು, ಹಣದ ತಾಯಿ ತಂದೆಯ ಕೂಡ ವಾದ ಹಾಕು ಮಕ್ಕಳಿರಬಾರದು, ಅತ್ತಿ ಮಾವನ ನೋಡಲಾರದ ಮನ್ಯಾಗ ಸ್ವಸಿ ಇರಬಾರದು, ಅತ್ತಿ ಮಾವನ ನೋಡ